ಅಲ್ಲೇ ಹಾಕೊಂಡು ಅಡಿಗೆ ಮಾಡ್ಕೊಂಡು ಇನ್ನು ಮಕ್ಕಳುಗಳು ಬಂದ್ರೆ ಅವ್ರಿಗೂ ಕೊಡ್ತೀವಿ. ಇನ್ ಹಿತ್ತಲಲ್ಲಿ ಮಾಮೂಲಿ ಚಪ್ಪರದವರೆ ಗಿಡ ಅಂತ ಇರುತ್ತೆ, ತೊಂಡೆ ಗಿಡ ಅಂತ ಇರುತ್ತೆ, ಅಂತ ಇದೆಲ್ಲ ಹಬ್ಬಿ ಕಾಯಿ ಬಿಡ್ತಾ ಇರ್ತದೆ. ಅದನ್ನು ಎಲ್ಲ ಕಿತ್ಕೊಂಡು ನಾವು ಸಾಂಬಾರ್ಗೆ, ಇನ್ ಬೇರೆ ಕಡೆ ಏನು ತಗೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಭತ್ತ ಬೆಳೀತಾ ಇದ್ದೀರಾ? ನಮ್ಗೆ ಭತ್ತ ಒಂದು 15 ಗಂಟೆ ಮಾತ್ರ ನಿಮ್ಗೆ ಊಟಕ್ಕೆ, ಊಟಕ್ಕೆ ಗದ್ದೆ ಇರೋದೇ ಅಷ್ಟು ನಮ್ಗೆ. ಯಾವ ತಳಿ ಬೆಳೀತಾ ಇದ್ದೀರಾ ಅಂದ್ರೆ, ನಾವು ಒಂದು ರಾಜಮುಡಿ ತಳಿ ಅಂತ ಹಾಕಿದ್ವಿ. ಅದಕ್ಕಷ್ಟೇನೆ ನಾನು ಇದನ್ನ ತಗೊಂಡೋಗಿ ನಮ್ಮಲ್ಲಿ ಗೊಬ್ಬರ ತಗೊಂಡೋಗಿ ಹಾಕಿದ್ರೆ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ, ತಾವು ಯೂರಿಯಾ ಎರಚಬೇಕಾದ್ರೆ ನಮ್ಮ ಗದ್ದೆಗೂ ಬಿದ್ದೆ ಬೆಳಗುತ್ತೆ. ಅವರು ಅಕ್ಕಪಕ್ಕ ಎರಚಬೇಕಾದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ಅವರು ಕೊಂಡಂತ ಅಕ್ಕಿ ಅಷ್ಟು ಸೂಕ್ತವಲ್ಲ ಅಂತೇಳಿ ಮಿರ್ಲೇಲ ಒಬ್ರು ನಮ್ಮ ಗೊಬ್ಬರ ತಗೊಂಡೋಗಿ ಒಂದ್ ಎಕರೆನಲ್ಲಿ ಕರೆಕ್ಟ್ ಆಗಿ ನೋಡ್ತೀನಿ, ಒಂದ್ ಎಕರೆಗೆ ನಮ್ಮ ಗೊಬ್ಬರನ್ನು ತಗೊಂಡೋಗಿ ಅವರು ಸ್ವಾಮಿಗೌಡ ಅಂತೇಳಿ ಭತ್ತ ಬೆಳೀತಾರೆ. ಆ ಭತ್ತ ಬೆಳೆದದ್ದನ್ನ ಅವರು ಊಟಕ್ಕೆ ಅವ್ರಿಗೂ ಇಟ್ಕೊಂಡು ನನ್ಗೂ ಅಕ್ಕಿ ಮಾಡಿಸಿ ಕೊಡ್ತಾರೆ. ನೀವು ಅಕ್ಕಿ ಉಪಯೋಗಿಸ್ತಾ? ಅದನ್ನು ಉಪಯೋಗಿಸ್ತೀವಿ. ಯಾಕೆಂದ್ರೆ ಇವರು ನಾನು ಏನೇ ಗೊಬ್ಬರ ಹಾಕಿ ಏನೇ ಮಾಡಿದ್ರು ಪಕ್ಕದವ್ರ ಏನ್ ಮಾಡ್ತಾರೆ, ಅವ್ರ ಗದ್ದೆಗೆ ಎರಚೋಗ ನಮ್ ಗದ್ದೆಗೆ ಬಂದೇ ಬಂದ್ಬಿಡ್ತದೆ. ಅವ್ರ ಗದ್ದೆ ನೀರು ಬಂದು ನಮ್ ಗದ್ದೆಗೂ ಬೀಳುತ್ತಲ್ವಾ, ಹಿಟ್ಲಲ್ಲಿ ಆ ತರ ಆಯ್ತದೆ ಅಂತ ಹೇಳಿ ನಾನು ಅದನ್ನ ಉಪಯೋಗಿಸಕ್ ಅಷ್ಟೊಂದು ಇಷ್ಟ ಪಡೋದಿಲ್ಲ. ಆದ್ರೆ ಇವರು ನಾನು ನೋಡಿದ ಮಟ್ಟಿಗೆ ಚೆನ್ನಾಗಿ ಭತ್ತ ಬೆಳೀತಾರೆ, ಅವರಿಂದ ನಮ್ಗೆ ಅಕ್ಕಿ ತಗೋತೀನಿ ನಾನು. ಇವಾಗ ಹಸು ಇದೆ ಅಂತ ಹೇಳಿದ್ರೆ 4 ಕರೆಯೋ ಹಸುನೇನ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ 2 ಹಸು, ಒಂದು ಕರು ಹಾಕಿದ್ರೆ ಇನ್ನೊಂದು ತೆನೆಗ್ ಬರ್ಬೇಕು, ಆ ತರ ಇಟ್ಕೊಂಡಿರ್ತೀವಿ. ಈಗ ಒಂದ್ ಹಸು ಕರು ಹಾಕಿ ಈಗ 2 ತಿಂಗಳಾಯ್ತು, ಇನ್ನೊಂದ್ ಹಸುಗೆ ಇನ್ 2 ತಿಂಗಳು ಇದ್ರ ಜೊತೆ ಅದನ್ನ ಹಾಲ್ ಕರಿತೀವಿ. ಆಮೇಲೆ ಈಗ 4 ತಿಂಗಳು ಗಬ್ಬ ಅದು, ಇನ್ 3 ತಿಂಗಳು ಕರಿತೀವಿ, 7 ತಿಂಗಳಿಗೆ ಅದನ್ನ ನಿಲ್ಲಿಸ್ತೀವಿ. ಅಷ್ಟರೊಳಗೆ ನಮ್ದು ಇದು 5 ತಿಂಗಳು ಆಗುತ್ತೆ ಇನ್ನೊಂದ್ ಹಸು, ಆಮೇಲೆ ಇದು ಗಬ್ಬ ಆಗುತ್ತೆ. ಈ ತರ ನಾವು ಒಂದ್ ಹಸು ಕರ ಹಾಕಿದ್ರೆ ಹಾಲಿಟ್ರೆ ಇನ್ನೊಂದ್ ಹಸು ಕರು ಹಾಕಿ ಹಾಲು ಕೊಡ್ಬೇಕು, ಈ ತರ ಅಡ್ಜಸ್ಟ್ ಮಾಡ್ಕೋತೀವಿ. 4 ಹಸು. ಇವಾಗ ನಿಮ್ ಹತ್ರ ಹಳ್ಳಿ ಕಾರ ನಾಟಿ ತಳಿ? ಒಂದು ಇದು ಹಳ್ಳಿ ಕಾರ ಅಂತ ಐತೆ, ಇನ್ನೊಂದು ಹೆಚ್ಚಪ್ಪ ಅಂತ ಐತೆ, 2 ಹಸು ಐತೆ. ಅದನ್ನ ಏನಾದ್ರೂ ನಾವು ಸಾವಯವದಲ್ಲೇ ಕಡ್ಡಿ ಎಲ್ಲ ಬೆಳೆದು ಹಸುಗೆಲ್ಲ ಹಾಕ್ತಿವಿ, ಯಾವಾಗ್ಲೂ ಏನು ಅವಕ್ಕೇನು ತೊಂದರೆ ಇರೋದಿಲ್ಲ, ಹಾಲು ಚೆನ್ನಾಗ್ ಕೊಡ್ತವೆ. ಅಷ್ಟೇ ನಾವು ತಿಂಡಿನೂ ಅದೇ ತರ ಹಾಕೊಂಡು ಒಂದೇ ಇದ್ರಲ್ಲಿ ಬೆಳೆಸ್ಕೊಂಡು ಬಂದಿರ್ತೀವಿ. ಹಸುನು ತುಂಬಾ ಚೆನ್ನಾಗಿರ್ತವೆ, ಆದ್ರೆ ಹಸುನು ಕರುದಿಗೂನು ಕೊಡಿ ಕೊಡಿ ಎಂದ್ಬಿಟ್ಟು ಹಿಂಸೆ ಕೊಡ್ತಾ ಇರ್ತಾರೆ. ಅಂದ್ರೆ 4 ಕರೆಯೋ ಹಸುನೆ ಅಂದ್ರೆ 2 ನಮ್ಗೆ ಉಳುಮೆ ಮಾಡಕ್ಕೆಲ್ಲ ಬೇಕಲ್ಲ, ಉಳುಮೆ ಮಾಡಕ್ಕೆ ಅಂತ 2 ನಾಡು ಹಸು ಇಟ್ಕೊಂಡಿದೀವಿ. ಒಂದು ಅದನ್ನೇ ನಾವು ಜೀವಾಮೃತ ಎಲ್ಲ ಮಾಡ್ಕೋತೀವಲ್ಲ, ಅದ್ರ ಸಗಣಿನೇ ಬೇರೆ ಇಟ್ಕೊಂಡು ಜೀವಾಮೃತ ಮಾಡ್ತೀವಿ. ಇನ್ನು ಎರೆಹುಳನ್ ತೊಟ್ಟಿಗೆ ಆದ್ರೂ ತೊಪ್ಪೆ ಇದು ತೊಪ್ಪೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ, ಅದನ್ನೇನಿಲ್ಲ. ಇವಾಗ ನೀವು ಜೀವಾಮೃತ ಬಿಡೋದು ಹೇಗೆ? ಡ್ರಿಪ್ ಇರಿಗೇಷನ್? ಜೀವಾಮೃತ ನಾವು ಜೀವಸಾರ ಘಟಕ ಅಂತ ಮಾಡಿದೀವಲ್ವಾ, ಅದು ಒಂದ್ ಮಾಡ್ಕೊಂಡಿದೀವಿ. ಆ ಜೀವಸಾರ ಘಟಕಕ್ಕೂ ನಾವು ಸಗಣಿ ಗಂಜಲ ಇದನ್ನ ತೆಂಗಿನ ಮೊಟ್ಟೆ ಬೇವಿನ ಸೊಪ್ಪು ಐತೆ, ಬೇವಿನ ಸೊಪ್ಪು ಎಲ್ಲ ತುಂಬಿ ಅದನ್ನು ಕರಗಿಸಿರ್ತೀವಿ. ನಮ್ಗೆ ಯಾವ ಜಮೀನಿನಲ್ಲಿ ಸ್ವಲ್ಪ ಗೊಬ್ಬರದ ಅಂಶ ಕಡಿಮೆ ಇದೆ ಅನ್ನೋದು ಗೊತ್ತಾಗೋಯ್ತದೆ. ಏನು ನಾವು ತರಕಾರಿ ಬೆಳಿಬೇಕಾಗ್ಲಿ ತೆಂಗಿನ ಮರ ಕಾಯಿ ಬಿಡ್ಬೇಕಾಗ್ಲಿ ಗೊತ್ತಾಗೋಯ್ತದೆ. ಹಾಗೇನ್ ಮಾಡ್ತೀವಿ, ಅದಕ್ಕೆ ನಾವು ಕೆಳಗಡೆ ಇನ್ನೊಂದ್ ಚಿಕ್ಕ ತೊಟ್ಟಿ ಮಾಡ್ಕೊಂಡಿದೀವಿ, ಅದ್ರ ಮೂಲಕ ಗದ್ದೆಗಳು ಬಿಡ್ತೀವಿ. ಅಂದ್ರೆ ನೀರಿನ ಜೊತೆಗೆ ಬಿಟ್ಬಿಡ್ತೀವಿ, ನೀರಿನ ಜೊತೆಗೆ ಅದನ್ನ ಬಿಡ್ತೀವಿ. ಇನ್ನು ಜೀವಾಮೃತನೇ ಸಪರೇಟ್ ಡ್ರಮ್ ನಲ್ಲಿ ಮಾಡಿ ಮರಗಳಿಗೆ ಹಾಕಬೇಕು, ಪರೀಕ್ಷೆ ಮಾಡ್ಬೇಕು, ಈ ಮರ ಎಷ್ಟು ಕಾಯಿ ಬಿಡುತ್ತೆ, ಈ ಮರ ಎಷ್ಟು ಕಾಯಿ ಬಿಡುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕು ತೆಂಗಿನ ಮರಗಳ. ಆವಾಗ ನಾವೇನ್ ಮಾಡ್ಬೇಕು, ಒಂದ್ 10 ಮರಕ್ಕೆ ಈ ಇದನ್ ಬಿಟ್ ನೋಡ್ತೀವಿ, ನಾವು ತೊಟ್ಟಿನಲ್ಲಿ ಮಾಡಿರ್ತೀವಲ್ಲ ಅದನ್ನ. ಇನ್ನೊಂದ್ 10 ಮರಕ್ಕೆ ಏನ್ ಮಾಡ್ತೀವಿ, ಈ ಡ್ರಮ್ ನಲ್ಲಿ ಒಂದ್ 10 ಕೆಜಿ ಸಗಣಿ, ಒಂದ್ 10 ಲೀಟರ್ ನೀರು, ಒಂದ್ 2 ಕೆಜಿ ಹಿಟ್ಟು, ನಮ್ಮ ಮನೆಯಿಂದನೇ ದ್ವಿದಳ ಧಾನ್ಯದ ಹಿಟ್ಟು, ಒಂದ್ 2 ಕೆಜಿ ಎಷ್ಟು ಬೆಲ್ಲ, ಒಂದು ಜಮೀನೊಂದೆ ಮಣ್ಣು ಹಾಕಿ ಅದನ್ನ ತಿರುವಿ ನಾವು ಒಂದ್ ವಾರ 12 ದಿವಸ ಇಟ್ಕೊಂಡಿರ್ತೀವಿ. ಇಟ್ಕೊಂಡಾಗ ಅದಕ್ಕೆ ನೀರು ಇನ್ಪುನ ನೀರ ತುಂಬಿ ಅದನ್ನ ಒಂದ್ 2 ಜಗ್ಗು ಒಂದೊಂದ್ ಮರಕ್ಕೆ, ಒಂದ್ 10 ಮರಕ್ಕೆ ಬಿಟ್ಟು ಪರೀಕ್ಷೆ ಮಾಡ್ತೀವಿ. ಅದು ಒಂದು ಅಂದ್ರೆ 1 ವರ್ಷ 2 ವರ್ಷ ಆಗ್ಬೇಕು ಅವು ಈ ಫಲವತ್ತತೆ ತಗೊಂಡು ಅವು ಚೆನ್ನಾಗಿ ಇದು ಬರ್ಬೇಕಾದ್ರೆ ಮರ, ಅದು 1 ವರ್ಷ 2 ವರ್ಷ ಆಗ್ಬೇಕು. ಇವ್ರು ಹೇಳ್ಬಿಟ್ರು ಹಾಕಿದ ತಕ್ಷಣ ಬಂದ್ಬಿಡೋದು ಅಂತ ಬರಲ್ಲ, ಸಮಯ ಬೇಕು. ಹೌದು ಹೌದು, ಅದನ್ನು ನಮ್ಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದು ಅದನ್ನು ಈ ತರ ಪರೀಕ್ಷೆ ಮಾಡಿ ನೋಡಿ ಯಾವ ರೀತಿ ಅಂತ ಅದನ್ನು ಬಂದು ಒಂದು ಟ್ರೈನಿಂಗ್ ಎಲ್ಲ ಕೊಟ್ರು, ಅದನ್ನು ಮಾಡಿ ಪರೀಕ್ಷೆ ಮಾಡಿ ನೋಡಿದ್ವಿ. ಮಾಡಿ ನೋಡಿ ಅದನ್ನು ಜೀವಾಮೃತ ಮಾಡಿದ್ರು ತುಂಬಾ ಒಳ್ಳೇದು. ನಾ ಜೀವಾಮೃತದಲ್ಲೂ ಇದು ಹೊಗೆ ಸೊಪ್ಪು ಬೆಳೆದ್ಬಿಟ್ಟೆ. ಅದು ಹೆಂಗೆ ಬೇಯಿಸೋಗೆಲ್ಲ ಅಂತಿದ್ರು, ಏ ತರಗಾಗೋಯ್ತದೆ ಚೆನ್ನಾಗ್ ಬರಲ್ಲ ಅಂತ. ತುಂಬಾ ಚೆನ್ನಾಗೇ ಬಂತು. ಹೊಗೆ ಸೊಪ್ಪು ಹಾಕಿದ್ರೆ ಭೂಮಿ ಹಾಳಾಗುತ್ತೆ ಅಂತಾರೆ. ಅಂದ್ರೆ ನಾವು ಭೂಮಿಗೆ ಆ ಗೊಬ್ಬರ ಹಾಕ್ಬಾರ್ದಲ್ಲ, ನೀವು ಸಾವಯವದಲ್ಲೇ ಏನು ಆಗಲ್ಲ, ಇಳುವರಿ ಚೆನ್ನಾಗ್ ಬಂತು, ಚೆನ್ನಾಗ್ ಬಂತು, ಚೆನ್ನಾಗ್ ಬಂತು. ಅದನ್ನ ಹಾಕಿ ಬೆಳೆದು ಯಾಕ್ ಬರುತ್ತೆ ನೋಡನೆ ಅಂತ ಹೋದ್ನೇ ವರ್ಷನೂ ಹಾಕಿದ್ದು, ಏ ಅದನ್ನ ಹಾಕದೆ ಇದ್ ಬರಲ್ಲ ಅಂತಿದ್ರು. ಆಯ್ತು ಬಂದಂಗೆ ಬರ್ಲಿ, ಸೊಪ್ಪು ಹೆಂಗ್ ಬಂತು ಹಂಗ್ ಬರ್ಲಿ, ಹೋದ್ರು ನಮ್ದೇ ತಾನೇ ತರಗಾದ್ರು, ಅದು ಬಂದಷ್ಟು ಬರ್ಲಿ ಅಂತ ಹಾಕಿದ್ವಿ. ಈ ವರ್ಷನೂ ಹಾಕಿದ್ವಿ, ಚೆನ್ನಾಗ್ ಬಂತು. ಈಗ ಹಾಲು ಎಷ್ಟು ಸಿಗ್ತಾ ಇದೆ ಹಸುವಿಂದ ನಿಮ್ಗೆ? ಹಾಲು ಈಗ ಒಂದು 10 ಲೀಟರ್, ಒಂದು ಬೆಳಿಗ್ಗೆ 5 ಸಂಜೆ 5, 10 ಲೀಟರ್ ಸಿಗ್ತಾ ಇದೆ. ಇನ್ನೊಂದು ಒಂದು ಇದಾಗೈತೆ. ಈಗ ನೀವು ಮನೆಗೆ ಎಷ್ಟು ಬೇಕು ಇಟ್ಕೊಂಡು ಉಳಿದಿದ್ದೆ? ಇನ್ನು ಮಕ್ಕಳುಗಳು ಮೈಸೂರಿನಲ್ಲಿ, ಅವ್ರೆ ಬೆಳಿಗ್ಗೆ 1.5 ಲೀಟರ್ ಇಟ್ಕೋತೀನಿ ನನಗೆ, ಇನ್ ಸಂಜೆ 1.25 ಲೀಟರ್ ಇಟ್ಕೋತೀವಿ. ಯಾಕೆಂದ್ರೆ ನಾವು ಗಂಡ ಹೆಂಡತಿರು ಮನೆಯಲ್ಲಿರೋದು ಸಾಕ ನಿಮ್ಗೆ? ಅಲ್ಲ, 1.5 ಲೀಟರ್ ಅಂದ್ರೆ ಬೆಳಿಗ್ಗೆ 1.5 ಲೀಟರ್ ಇಟ್ಕೊಂಡಿರ್ತೀವಿ. ಯಾರಾದ್ರೂ ಬಂದ್ರೆ ಪುನಃ ಹಸು ಇರ್ತದಲ್ಲ, ಹಾಲ್ ಕರ್ಕೋಬಹುದಲ್ಲ, ಅಲ್ಲೇ ಕರ್ಕೊಂಡು ಅಲ್ಲೇ ಮಾಡ್ಕೊಂಡು ಕುಡಿಯೋದು, ಹಾಲ್ ಕರ್ಕೋಬಹುದು, ತೊಂದ್ರೆ ಏನಿಲ್ಲ. ಅದೇನು ನಾವು ಡೈರಿಗೆ ಇಷ್ಟೇ ಹಾಕ್ಬೇಕು ಅಂದ್ ನಮ್ದೇನು ಲೆಕ್ಕ ಇಲ್ವಲ್ಲ. ಅಯ್ಯೋ ಒಂದು ಅಷ್ಟೆಲ್ಲ ಹಾಕದೆ ಇದನ್ನು ಕಡಿಮೆ 1-2 ಲೀಟರ್ ಹಾಕಿದ್ರು ಆಯ್ತು. ಇವ ಯಾರಾದ್ರು ಬಂದ್ರು 1 ಲೀಟರ್ ಹಾಲು ಬೇಕಾಯ್ತು. ನಾವೇನಲ್ಲಿ ಅಂಗಡಿಗಳು ನಮ್ಮ ಹಳ್ಳಿನಲ್ಲಿ ಏನು ಅಂಗಡಿಲಿ ಹಾಲು ಇಟ್ಕೊಂಡು ಕೂತಿರ್ತಾರ? ಏನಿಲ್ಲ. ಬೇರೆಯವ್ರ ಮನೆಗೆ ಹೋದ್ರೆ ಡೈರಿಗೆ ಹಾಕ್ಬಿಟ್ಟು ಬಂದೇನೋ ಅವ್ರ ಮನೆಗೆ ಇಟ್ಕೊಂಡಿರ್ತಾರೆ. ಆ ತರ ಬೇಡ, ಒಳ್ಳೆ ಸಾಧ್ವಾಗ ವಯಸ್ಸು ನಮ್ಮ. ನಾವೇನ್ ಮಾಡ್ಬೇಕು, ಯಾವಾಗ ಬೇಕು ಅವಾಗ ಒಂದ್ ಸ್ವಲ್ಪ ತಿಂಡಿ ಮಾಡ್ಗೋದು. ಅದಕ್ಕೆ ಪಾಪ ಎಲ್ಲ ಟೈಮಲ್ಲೂ ಕರೆದ್ರೆ ಅದಕ್ಕೂ ತೊಂದರೆ ಆಗೋದು ಅಂತ ತಿಂಡಿ ಮಾಡ್ಬಿಟ್ಟು ಹಾಲು ಕರ್ಕೊಳ್ಳೋದು. ಪುನಃ ಇನ್ನು ಏನಾದ್ರು ಸಂಜೆ ಕರೆದಾಗ ಸ್ವಲ್ಪನೇ ಕೊಡ್ಲಿ, ತೊಂದರೆ ಏನಿಲ್ಲ. ನಮ್ದೇ ತಾನೇ ಏನು ಬೇರೆ ಕಡೆಯಿಂದ ಹಣ ಕೊಡ್ತಂದು ಏನು ಲಾಸ್ ಆಗಲ್ವಲ್ಲ. ಡೈರಿಯವರು ವಾರಕ್ಕೊಂದ್ಸತಿ ಹಣ ಹಾಕ್ಬಿಡ್ತಾರೆ? ಡೈರಿಯವರು ವಾರಕ್ಕೊಂದ್ಸರಿ ಅಂದ್ರೆ ಮೊದಲನೇ ಸಾರಿ ಹಾಕಬೇಕಾದ್ರೆ 1 ತಿಂಗಳು ಬೇಕು ಹಣ ಬರ್ಬೇಕಾದ್ರೆ, ಆಮೇಲೆ ಇನ್ನು ವಾರಕ್ಕೊಂದ್ಸರಿ ಹಣ ಹಾಕ್ತಾರೆ. ಮತ್ತೆ ನಿಮ್ಮ ಮನೆಯವರು ನಾಗಭೂಷಣ ಆರಾಧ್ಯ ಅವರು, ಅವ್ರಿಗೆ ಎಷ್ಟು ವಯಸ್ಸು ಇವಾಗ? ಅವ್ರಿಗೂ 72. ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಸಹಾಯ? ಅವರು ತುಂಬಾ ಸಹಾಯ ಮಾಡ್ತಾರೆ. ಅವರು ಏನಪ್ಪಾ ಅಂದ್ರೆ ನನ್ನ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಸಂಘ ಸಂಸ್ಥೆಗೆ ಹೋಗ್ಬಾರ್ದು ಅಂತ ಹೇಳೋದಿಲ್ಲ. ಅಯ್ಯೋ ಅವ್ರ ಏನ್ ಹೇಳ್ತಾರೆ, ಈ ಕಾಲದಲ್ಲಿ ಎಲ್ಲರೂ ಈ ವಯಸ್ಸಿನವರು ಮನೇಲಿ ಕೂತ್ಕೊಂಡು ಸುಮ್ನೆ ಹರಟೆ ಹೊಡಿತಾರೆ ಅವ್ರನ್ನ ಇವ್ರನ್ನ ಬನ್ನಿ ಅಂತ. ಆದ್ರೆ ನೀನೊಂದು ಚಟುವಟಿಕೆ ಆಗಿ ನಾನು ಹೋಗ್ಬೇಕು ಅನ್ನೋ ಆಸೆ ಇದಲ್ವಾ, ಹೋಗು ಅಂತ ಹೇಳಿ ಅವರೇ ನಮ್ಮ ಗ್ರಾಮಕ್ಕೇನು ಬೆಳಿಗ್ಗೆ 1:10 ಬಸ್ ಬಂದ್ರೆ ಇನ್ ಪುನಃ ಸಂಜೆ 4 ಗಂಟೆಗೆ ಬರೋದು, ಬಂದು ಮಕ್ಕಳು ಕರ್ಕೊಂಡು ಹೋಗೋದು ಸ್ಕೂಲ್ ಮಕ್ಕಳು. ಅಷ್ಟು ಬಿಟ್ರೆ ಬಸ್ನ ಅವಶ್ಯಕತೆ ಇಲ್ಲ. ಆದ್ರೂ ನಾನು ಎಲ್ಲಿಗೆ ಬರಬೇಕು ಅಂದ್ರೂ ಅವರು ನನ್ನ ಬೈಕಲ್ಲಿ ಕರ್ಕೊಂಡು ಬಂದು ಬಸ್ ಹಸ್ಬಿಟ್ಟು ಹೋಯ್ತಾರೆ. ನಾ ಬೇರೆ ಕಡೆಯಿಂದ ಬಂದ್ ಅಲ್ಲಿಗೆ ಇಂಥ ಕಡೆ ಅಲ್ಲಿ ಇದೀನಿ ಬನ್ನಿ ಅಂದ್ರೂ ಮನೆ ಕರ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಅವ್ರ ಪ್ರೋತ್ಸಾಹ ಅದಲ್ಲದೆ ನಮ್ಮ ನನ್ನ ಮಕ್ಕಳು ಪ್ರೋತ್ಸಾಹ, ಅದು ಅಲ್ಲದೆ ಇಲ್ಲಿ ಮೈಸೂರು ಕಡೆಗೆ ಬಂದ್ರು ನಮ್ ಸೊಸೆ ಪ್ರೋತ್ಸಾಹನು. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಗಂಡ ಮಕ್ಕಳು, 2 ಸೊಸೆ ಎಂದಿರು. ದೊಡ್ಡ ಮಗನ್ಗೆ ಒಬ್ಬ ಮಗ ಅವನೇ, ಅವನಿಗೆ ಈಗ 15 ವರ್ಷ, SSLC ಇಲ್ಲೇ ಮೈಸೂರಿನಲ್ಲಿ ಓದ್ತಾವನೆ ಮೊಮ್ಮಗ. ಇನ್ನು ಚಿಕ್ಕ ಮಗನ್ಗೆ ಒಬ್ಬ ಮಗಳು, ಅವಳು ಈ ವರ್ಷ 5ನೇ ಕ್ಲಾಸ್. ಅವ್ರೇನ್ ಜಮೀನೆಲ್ಲ ಮಾಡಲ್ವಾ? ಬರ್ತಾರೆ ಬರ್ತಾರೆ, ಶನಿವಾರ ಭಾನುವಾರ ನಮ್ಗೇನಂತ ತೊಂದರೆ ಕೊಡೋದಿಲ್ಲ, ಬರ್ತಾರೆ. ಉಳ್ಮೆ ಮಾಡ್ಬೇಕು ಅಂದಾಗ ಉಳ್ತಾರೆ. ಮೊನ್ನೆ ಎಲ್ಲ ಜೋಳ ಹಾಕ್ಬೇಕು ಅಂದ್ವಿ, ಬಂದರು, ಬಂದು ಎಲ್ಲ ಸಾಲ್ ಹೊಡೆದು ಅವ್ರಿಗೆ ಹಾಕಕ್ ಬರಲ್ಲ ಅಂತ ನಮ್ಮನೆಯವ್ರೆ ಎಲ್ಲ ಸಾಲ್ ಬಿಟ್ಕೊಟ್ರು. ಉಳ್ಮೆ ಮಾಡಿದ್ರು, ಅದನ್ನೆಲ್ಲ ಹೆಂಗ್ ಯಾವ ತರ ಮಾಡ್ಬೇಕು ಅನ್ನೋದೆಲ್ಲ ತೋರ್ಕೊಟ್ರು, ಅದನ್ನೆಲ್ಲ ಮಾಡಿದ್ರು. ಒಟ್ನಲ್ಲಿ ಈಗ ನಿಮ್ ಜಮೀನಲ್ಲಿ ಏನೇನಿದೆ? ಭತ್ತ ಇವಾಗ ನಮ್ಮ ಜಮೀನಲ್ಲಿ ಜೋಳ, ಇದು ತೆಂಗು, ಅಡಿಕೆ, ಇನ್ನು ನಾವು ಇದು ಬೆಟ್ಟದ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿನೂ ಎಳ್ಸಿದೀವಿ 1-10 ಮರನ. ಈ ಸರಿ ಮಳೆ ಜಾಸ್ತಿ ಆಗಿ 1-4-5 ಇದ್ರಲ್ಲೆಲ್ಲ ಕೀಳಕ್ಕಾಗ್ಲಿಲ್ಲ, ಉದುರೋಯ್ತು. ಇನ್ನು 2 ಮರದಲ್ಲಿ ಐತೆ, ಅದನ್ನು ನಾನು ಕಿತ್ತು ಅದನ್ನ ಅಡಿಕೆ ಅಂತ ಮಾಡಿ ಅದನ್ನ ಅಡಿಕೆ ತರ ಮಾರಾಟ ಮಾಡ್ತೀನಿ. ಓ, ಅದನ್ನ ಏನೋ ಒಣಗಿಸಿ ಅಡಿಕೆ ಅಂತ ಮಾರಾಟ ಮಾಡೋದು. ಇನ್ನು ಉಪ್ಪು, ಉಪ್ಪಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಹಾಕದ ರೀತಿ ಸ್ವಲ್ಪ ಹಾಕಿ ಒಣಗಿಸೋದು, ಅದನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದು, ಅದನ್ನು ಮಾರಾಟ ಮಾಡ್ತೀನಿ. ಇಲ್ಲಿ ನಿಮ್ ಸಂಘದ ವತಿಯಿಂದ? ಇಲ್ಲ ಇಲ್ಲ, ನಂದು ಅದು ಸ್ವಂತದ್ದು, ಸ್ವಂತದ್ದಲ್ವ, ಅದರಿಂದ ನಾನು ಅದನ್ನ ಅಂದ್ರೆ ಅವರೇ ಮಾರಾಟ ಮಾಡಿದ್ರು ನನ್ಗೆ ಹಣ ಕೊಡ್ತಾರೆ. 1 ಪ್ಯಾಕೆಟ್ 10 ರೂಪಾಯಿ ಅಂತ ಹೇಳಿ ನಾನು ಮಾರಾಟಕ್ಕೆ ಕೊಟ್ರೆ ಅವ್ರು ಮಾರಿದ್ದನ್ನ ನನ್ಗೆ ಬೇರೆ ಅದನ್ನ ಹಣ ಕೊಡ್ತಾರೆ. ಸಂಘದ ಮರದ್ದನ್ನ ಸಂಘಕ್ಕೆ ಹಾಕೋತೀವಿ ನಾವು. 2ನೇ ವರ್ಷದಲ್ಲಿ ನಮ್ಗೆ ಲಾಕ್ಡೌನ್ ಆಗ್ಬಿಡ್ತು ನೋಡಿ. ಆಗೇನಾಯ್ತು, ಹುಣಸೆ ಮರನ ಬೇರೆಯವ್ರು ಮಾರ್ಕೊಂಡಿದ್ರು, ನಮ್ಮೂರ್ನವ್ರು ಬೇರೆ ಹಳ್ಳಿಗೆ ಮಾರಿದ್ರು. ಆಗೇನಾಯ್ತು, ಹುಣಸೆ ಮರ ಎಲ್ಲ ಉದ್ರಿ ಉದ್ರಿ ಹುಣಸೆ ಹಣ್ಣು ಹೋಗ್ತಾ ಇತ್ತು. ಹುಣಸೆ ಹಣ್ಣು ಹೋಗ್ತಾ ಇದ್ರೆ ಏನ್ ಮಾಡಿದ್ರು, ಅಯ್ಯೋ ನಾವ್ಯಾರು ಹೋಗೋಂಗಿಲ್ಲ, ಹುಣಸೆ ಹಣ್ಣೆಲ್ಲ ಉದ್ರೋಯ್ತಾ ಇದೆ, ಬೇರೆಯವರೆಲ್ಲ ಹಾಕೊಂಡೋಯ್ತಾರೆ ಅಂದ್ರು. ನಾನೇನ್ ಮಾಡಿದೆ, ನಮ್ ಸಂಘದವ್ರಿಗೆ ನೋಡಿ ನಿಮ್ ನಿಮ್ಮ ಯಜಮಾನರುಗಳನ್ನ ಕಳಿಸಿ ಹುಣಸೆ ಹಣ್ಣೆ ಎಲ್ಲ ಕಿಳಿಸಿ ತಗೊಂಡ್ ಬಂದು ಅವರು ಏನು ನಿಮ್ ನಿಮ್ ಮರ ಕೊಟ್ಟಿದ್ರು ಅದನ್ನ ಒಂದು ಲೆಕ್ಕ ಬರ್ಕೊಳ್ಳೋಣ, ನಿಮ್ ನಿಮ್ ಮನೆಯವ್ರು ಏನ್ ಉದುರಿಸ್ತಾರೆ ಅವ್ರಿಗೆ ಕೂಲಿ ಕೊಡೋಣ, ಬೇರೆ ಹೋಗಿ ಉದುರಿಸ್ತಿತ್ತಿಲ್ವ ಅದನ್ನ ಕಿತ್ತಿದ್ಕೆ ಅವ್ರಿಗೆ ಕೂಲಿ ಕೊಡೋಣ, ನೀವು ಬೆಳಿಗ್ಗೆ ನಿಮ್ಮನೆಲ್ಲೇ ತಿಂಡಿ ಊಟ ಮಾಡ್ಕೊಂಡ್ ಬನ್ನಿ ಬೆಳಗ್ಗೆಯಿಂದ ಸಂಜೆ ತನಕ ಹುಣಸೆ ಹಣ್ಣು ಕೆಚ್ಚಿ ಅಂತ ಹೇಳಿದ್ಕೆ ಅವ್ರ ಏನ್ ಮಾಡಿದ್ರು ಬಂದ್ರು ಅಲ್ಲೇ ನಮ್ ಜಮೀನ್ ಹತ್ರ ನಮ್ಮ ಪಂಪ್ಸೆಟ್ ಹತ್ರನೇ ಎಲ್ಲ ರೆಡಿ ಮಾಡಿದ್ವಿ, ಹಾಗೆಲ್ಲ ಬಂದ್ರು ಬಂದು ಹುಣಸೆ ಹಣ್ಣೆಲ್ಲ ಸಿಪ್ಪೆ ತೆಗೆಯೋದು ಅವ್ರ ಗಂಡಸರುಗಳು ಕಿತ್ಕೊಂಬಂದು ಹಾಕೋದು ಎಲ್ಲ ಮಾಡಿ ಮೈಸೂರು ಚಾಮುಂಡಿಪುರಂನಲ್ಲಿ ಒಂದು ಅಂಗಡಿಯ ಪರಿಚಯ ಮಾಡ್ಕೊಂಡ್ವಿ, ನಮ್ ಸೊಪ್ಪು ತರಕಾರಿ ಕಳಿಸ್ಬೇಕಿತ್ತು, ನಮ್ ಕೃಷಿ ಇಲಾಖೆಯವ್ರನ್ನ ಕೇಳ್ಕೊಂಡೆ ಸರ್ ಒಂದ್ ಪಾಸ್ ಬೇಕು ಸರ್ ನಾವ್ ಹಿಂಗ್ ಹಿಂಗ್ ಕಳ್ಸ್ಕೊಡ್ತಾ ಇದೀವಿ ಅಂತ, ಆಯ್ತಮ್ಮ ಅಂತ ಹೇಳಿದ್ರು. ಅಲ್ಲಿ ನಮ್ಮ ಹಳ್ಳಿನಲ್ಲಿ ಹುಣಸೆ ಹಣ್ಣು ಮಾರಾಟ ಮಾಡಕ್ ಹೋದ್ರೆ ಒಂದ್ 20 ರೂಪಾಯಿಗೂ ತಗೊಳ್ಳೋರು ಇಲ್ಲ ಹುಣಸೆ ಹಣ್ಣ ಒಂದ್ ಕೆಜಿಗೆ. ನಾವೇನ್ ಮಾಡಿದ್ವಿ, ನಮ್ಗೊಂದ್ ತರಬೇತಿ ಕೊಟ್ಟಿದ್ರು 2004-05 ಹುಣಸೆ ಹಣ್ಣಿಂದ, ಅಂದ್ರೆ ಕ್ಲೀನ್ ಆಗಿ ಸ್ವಚ್ಛತೆಯಿಂದ ಹೂವಣ್ಣು ಅಂತ ಒಂದ್ ತಟ್ಟೆಗೆ ಒಂದು ಬಳೆದೆಲೆ ಹಾಸಿ ಒಂದ್ ತಟ್ಟೆಗೆ ಒಂದೊಂದ್ ಕೆಜಿನ ತೂಕ ಮಾಡಿ ಹೂವಣ್ಣು ಮಾಡಿ ಕಳ್ಸ್ಕೊಟ್ವಿ. ಕಳ್ಸ್ಕೊಟ್ರೆ ಅಲ್ಲೇನಾಯ್ತು, ನಾನ್ ಬರೀ ಒಂದ್ 70 ರೂಪಾಯಿ ಕೊಟ್ರು ಸಾಕು ಹೋಗಪ್ಪ ಅಂತ ಹುಡುಗನ್ಗೆ ಹೇಳಿ ಒಂದ್ ಚೀಟಿ ಬರೆದು ನನ್ ಫೋನ್ ನಂಬರ್ ಕೊಟ್ಟು ಕಳ್ಸ್ತು. ಕಳ್ಸಿದ್ರೆ ಅಲ್ಲೇನ್ ಮಾಡಿದ್ರು, ಅವರು ವ್ಯಾಪಾರದವರು ಫೋನ್ ಮಾಡ್ಬಿಟ್ಟು, ಅಮ್ಮ 80 ರೂಪಾಯಿಲಿ ಹೋಯ್ತಾ ಇದೆ, ನನ್ಗೊಂದ್ 5 ರೂಪಾಯಿ ಸಿಕ್ಲ ಅಂದ್ರು. ಅಯ್ಯಪ್ಪ ಮಾರಿ 80 ರೂಪಾಯಿಗೆ ಎಂದೆ. ಕೊನೆಗೆ ಅದು 200 ರೂಪಾಯಿ ಒಂದ್ ಕೆಜಿ. ಆತರ ಮಾರಾಟ ಆಗಿ ನಮ್ ಸಂಘಕ್ಕೂ ಒಂದು 50,000 ಸಂಘಕ್ಕೂ ಹಣ ಸಿಕ್ತು. ನಮ್ಮ ಮಹಿಳೆಯರೆಲ್ಲ ಒಂದ್ 10-12 ಜನ ಕೆಲ್ಸ ಹೊರಗಡೆ ಕೂಲಿ ಇಲ್ಲ ಕೆಲ್ಸಕ್ ಬತ್ತಿದ್ದವರ್ಗು ಎಲ್ರಿಗೂ ಬೆಳಗ್ಗೆಯಿಂದ ಸಂಜೆ ಹೊರಗಡೆ ಒಂದು 150 ರೂಪಾಯಿ ಸಿಗೋದು, ಇಲ್ಲಿ ಒಂದ್ 250 ತಗೊಳ್ಳಿ, ಯಾಕೆಂದ್ರೆ ನಮ್ ಸಂಘದವ್ರಲ್ವಾ, 250 ಒಬ್ಬೊಬ್ಬ ಮಹಿಳೆಗೆ ಒಂದ್ ದಿವ್ಸಕ್ ತಗೊಳ್ಳಿ, ನಿಮ್ಮನೆ ಊಟ ನಿಮ್ಮನೆ ತಿಂಡಿ ಮಾಡ್ಕೊಂಬಂದ್ ಇಲ್ಲಿ ಕೆಲ್ಸ ಮಾಡೋದು. ಒಟ್ಟಲ್ಲಿ ಮನೆಯವ್ರಿಗೂ ಎಲ್ಲ ಕೆಲ್ಸ ಸಿಕ್ತ, ಎಲ್ರಿಗೂ ಸಿಕ್ತು. ಆಮೇಲೆ ನಮ್ ಮಕ್ಕಳುನು ಮೈಸೂರಿಂದ ಊರಿಗೆ ಬಂದ್ಬಿಟ್ಟಿದ್ರು ಆ ಟೈಮಲ್ಲಿ, ಇಲ್ಲೇನು ಕೆಲ್ಸ ಇಲ್ಲ, ನಾವೇನ್ ಮಾಡ್ಲಿ, ಕೂತ್ಕೊಂಡು ಬೆಳಿಗ್ಗೆ ಬೋರ್ ಆಯ್ತದೆ ಅಂತ, ಏನಾದ್ರೂ ತೋಟದಲ್ಲಿ ಕೆಲ್ಸ ಮಾಡ್ತೀವಿ ಅಂತ. ನಮ್ಮ ಸೊಸೆಯಂದ್ರಿಗೂ ನಮ್ ಜೊತೆ ಕೈ ಜೋಡಿಸಿದ್ರಲ್ಲ ಅವ್ರಿಗೂ ಕೂಲಿ ಸಿಕ್ತಂಗಾಯ್ತು. ಆತರ ಮಾಡಿದ್ವಿ. ನಮ್ಗೂ ಅಲ್ಲ ಅವಾಗ ನನ್ಗೂ ಒಂದು 10,000 ಹಣ ದೊರಕ್ತು, ಅವ್ರಿಗೂ ಲಾಸ್ ಆಗ್ಲಿಲ್ಲ, ಅವರು ಮರ ಕೊಟ್ಟಿದ್ದವ್ರಿಗೂ. ಈ ವರ್ಷ ಈಗ ಹೋದ ವರ್ಷನು ನಮ್ಗೆಲ್ಲ ಆರ್ಡರ್ ಕೊಟ್ರು. ಹೋದ ವರ್ಷನು ನಾನು ನಮ್ಮ ಕೃಷಿ ಇಲಾಖೆಯವರೇನು ಪಾಸ್ ಇಲ್ಲ ಅಂದ್ರು ತೋಟಗಾರಿಕೆ ಪ್ರಸನ್ನ ಸರ್ ಕೇಳಿದೆ, ಆಗ ಅಮ್ಮ ಪಾಸ್ ಕೊಡ್ತೀನಿ ಕಳಿಸಿ ಹುಡುಗನ್ನ ಅಂದ್ರು. ಈ ವರ್ಷನು 9 ಮೇಲೆ ಆಟೋ ಹೋಗೋಂಗಿಲ್ಲ ಅಂತ ಒಂದು ರೂಲ್ಸ್ ಇತ್ತಲ್ಲ ಅವಾಗ್ಲೂ, ಆಗ ಹುಡುಗನ್ಗೇಳಿ ಕಳ್ಸಿಕೊಡ್ತಿದ್ವಿ ತರಕಾರಿ ಹುಣಸೆ ಹಣ್ಣೆಲ್ಲ. ಈ ವರ್ಷನು ಆಯಪ್ಪ 200 ರೂಪಾಯಿ ಗಂಟ್ಲು ಮಾರಾಟ ಆಯ್ತಾ ಇದೆ ಅಮ್ಮ, ನೀವ್ ಎಷ್ಟಿದ್ರು ಕಳ್ಸಿಕೊಡಿ ಅಂತ ಹೇಳಿದ್ರು. ಈ ವರ್ಷನೂ ನಮ್ಗೆ ಹುಣಸೆ ಹಣ್ಣು ಈಗ ಹೋದ ವರ್ಷನೂ ಲಾಭ ಆಯ್ತು. ಆ ನೋಡಿ ಆ ವ್ಯಾಪಾರ, ಯಾಕೆಂದ್ರೆ ಉತ್ಪಾದಕರ ಕಂಪನಿ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಇದು ನಮ್ಗೆ ತೋರ್ತಾ ಇರೋದು. ಈ ವರ್ಷನೂ ನನ್ಗೆ ಮೈಸೂರಿಂದ ಫೋನ್ ಮಾಡ್ತಾ ಅವ್ರೆ, 2 ಕೆಜಿ ಹುಣಸೆ ಹಣ್ಣು ಬೇಕು ಅಂತ ಅವ್ರೆ. ಅದಲ್ದೆ ಸುತ್ತೂರು ವಿಜ್ಞಾನ ಕೇಂದ್ರದವರು ನಮ್ಗೆ ಹುಣಸೆ ಹಣ್ಣು ಬೇಕು ಅಂತ ಕೇಳ್ತಾ ಅವ್ರೆ. ಅವರೆಲ್ಲ ಅಂಗಡಿನಲ್ಲಿ ಕೊಂಡ್ಕೊಂಡಿದ್ರು, ನಾವಿಲ್ಲಿಂದ ಕಳಿಸಿದ್ದು ಅಂಗಡಿನಲ್ಲಿ ಕೊಂಡ್ಕೊಂಡಿದ್ರು ಮೈಸೂರಿನಲ್ಲಿ. ಈಗ ಹಂಗೆ ಎಲ್ಲಾ ಕಡೆನು ನಮ್ಗೆ ಹುಣಸೆ ಹಣ್ಣು ಕಳ್ಸ್ಕೊಡಿ, ಹುಣಸೆ ಹಣ್ಣು ಕಳ್ಸ್ಕೊಡಿ. ಈಗ ನಮ್ಮ ಮಹಿಳೆಯರು ಅವ್ರ ಮರನು ಬೇರೆ ಕಡೆಗೆ ಮಾರಿಲ್ಲ, ಯಾಕೆ ಅವ್ರಿಗೂ ಇಲ್ಲಿ ಗೊತ್ತಾಯ್ತಲ್ಲ, ಬೇರೆಯವ್ರಿಗೇನೋ ಒಂದು 2,000-3,000-5,000 ಮಾರಾಟ ಮಾಡೋರು, ಈಗ ನಮ್ಗೆ 10,000 ರೂಪಾಯಿ ಸಿಗೋದ, ನಾವ್ಯಾಕೆ ಮಾರ್ಬೇಕು? ಇಲ್ಲ ನಮ್ಗಿಲ್ಲಿ ಹೊರಗಡೆ ಹೋಗಿ ಮಾಡೋದಕ್ಕೂ ನಮ್ಗೆ ಕೂಲಿ ಸಿಕ್ತಂಗಾಯ್ತದೆ, ಯಾಕೆ ಮಾಡಬಾರ್ದು, ಎಲ್ಲ ಜೊತೆಗೂಡ್ ಮಾಡದ. ಸುಮ್ನೆ ಗುತ್ತಿಗೆ ಕೊಟ್ಬಿಟ್ಟು ಹಣನು ವೇಸ್ಟ್, ಸಮಯ ಕೂಡ ವೇಸ್ಟ್, ಅದ್ರ ಬದಲು ನಮ್ಮ ಮರದಲ್ಲಿ ನಾವೇ ಹುಣಸೆ ಹಣ್ಣು ಕಿತ್ಕೊಂಡು ಮಾರಿದ್ರೆ ಎಷ್ಟು ಲಾಭ ಅಂತ ಅವ್ರು. ನಾನ್ ಹೇಳ್ತೀನಿ, ನೀವ್ ಮಾರಕ್ ಆಗಲ್ವಾ, ಹೂವಣ್ಣು ಮಾಡಿ ಮಾರಕ್ ಆಗಲ್ವಾ, ಸಿದ್ರೆ ತೆಗೆದು ಬೀಜ ತೆಗೆದು ಎಲ್ಲ ಕ್ಲೀನ್ ಆಗಿ ಮಾರಕ್ ಆಗಲ್ವಾ, ಅದ್ರಲ್ಲಿ ಒಂಥರ ಒಣ ಇದಿರುತ್ತೆ, ಅದನ್ನೆಲ್ಲ ತೆಗಿಬೇಕು, ಒಂಥರ ಒಣಗತರ ಇರುತ್ತೆ ಕಪ್ಪಗೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಆಗಿ ಒಂದೊಂದ್ ಕೆಜಿ ಮಾಡ್ಬೇಕು. ನಿಮ್ಗ ಅದೆಲ್ಲ ಮಾಡಕ್ ಆಗೋದಿಲ್ಲ ಅಂದ್ರೆ ನೀವೇನ್ ಹೊರಗಡೆ ಮಾರಾಟಕ್ಕೆ ನೀವ್ ಮಾರ್ತಿರೋ ಆ ತರ ನನ್ಗೆ ಎಷ್ಟಾದ್ರೂ ನನ್ಗೆ ಕೊಡಿ, ನಾನು ಅದನ್ನ ಹೂವಣ್ಣು ಮಾಡಿ ಮಾಡಿ ಈಗ ಯಾರು ಕೇಳ್ತಾ ಅವ್ರೆ ಅವ್ರು ಕೊಡೋಣ, ಇಲ್ಲ ನನ್ಗೆ ನಮ್ಗೆ ಆತ್ಮ ಯೋಜನೆಯಿಂದ ಒಂದು 10,000-10,000 ಅಂತ 2 ಸಾರಿ ಹಣ ಕೊಟ್ಟಿದ್ರು, ಅದರಲ್ಲೂ ನಾವು 175,000 ರೂಪಾಯಿ ನಮ್ಮ ಗುಂಪಲ್ಲಿ ಹಣ ಮಾಡಿದೀವಿ. ನಾವು ಹಪ್ಪಳ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಎಲ್ಲ ಮಾಡಿ ಮಾರಾಟ ಮಾಡಿ ಅದರಲ್ಲಿ ಹಣ ಗಳಿಸಿದೀವಿ ಲಾಭಾಂಶವ. ಇದನ್ನು ಆತರ ನಾವು ಮಾಡ್ಕೊಳ್ಳೋಣ, ಎಲ್ಲ ಸೇರಿ ಬೇಕಾದ್ರೆ ನೀವು ಇಷ್ಟಿಷ್ಟು ಕೆಜಿ ಅಂತ ನೀವು ಮರ ಇರೋರೆಲ್ಲ ತಗೊಂಡ್ ಬನ್ನಿ, ನಿಮ್ ನಿಮ್ದೆಲ್ಲ ಒಂದ್ ಕಡೆ ತುಕ ಹಾಕಿ ಅದನ್ನೆಲ್ಲ ನಾವು ಹೂವಣ್ಣು ಮಾಡಿ ಅದ್ರ ಮೇಲೆ ಏನ್ ಲಾಭ ಬರ್ತದ, ಅದನ್ನು ನಮ್ಮ ಸಂಘಕ್ಕೆ ಹಾಕೊಳ್ಳೋಣ, ಸಂಘದಲ್ಲಿ ಕೊಂಡ್ಕೊಳ್ಳೋಣ ಅದನ್ನ. ಏನೇನು ಉಪ್ಪಿನಕಾಯಿ ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಇವಾಗ ಅದೇ ನಲ್ಲಿಕಾಯಿ ಈ ವರ್ಷ ಇದಾಯ್ತು, ಇನ್ನು ನಿಂಬೆಕಾಯಿ ಸಿಗುತ್ತೆ, ಹಿರಳಿಕಾಯಿ ಸಿಗುತ್ತೆ, ಇನ್ನು ಮಾವಿನಕಾಯಿನ ಟೈಮಲ್ಲಿ ಮಾವಿನಕಾಯಿಂದ ಉಪ್ಪಿನಕಾಯಿ ಯಾವ್ಯಾವ ಟೈಮಲ್ಲಿ ಏನೇನ್ ಸಿಗುತ್ತೆ ಅದನ್ನ ಮಾಡಿ ಅದನ್ನ ಮಾರಾಟ ಮಾಡ್ತೀವಿ. ಅದನ್ನ ಮತ್ತೆ ನಿಮ್ ಜಮೀನಲ್ಲಿ ಹಣ್ಣಿನ ಗಿಡಗಳು ಯಾವ್ದಾದ್ರು? ಹಣ್ಣಿನ ಗಿಡ ಹಾಕಿದೀವಿ ನಾವು, ಸಪೋಟ ಹಾಕಿದೀವಿ, ಇನ್ನು ಸೀಬೆ ಗಿಡ ಎರಡ್ ಮೂರ್ ತರ ಸೀಬೆ ಹಾಕಿದೀವಿ, ಮೋಸಂಬಿ ಹಾಕಿದೀವಿ, ಒಂದು ಕಿತ್ಲಿ ಗಿಡ ಹಾಕಿದೀವಿ. ಕಿತ್ಲಿ ಗಿಡ ಅಂದ್ರೆ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಹೋದಾಗಲೇ ಅದನ್ನ ನಾವು ಆಕಾಶವಾಣಿ ಕಾರ್ಯಕ್ರಮಕ್ಕೆ ಹೋದಾಗಲೇ ತಗೊಂಡ್ ಬಂದಿದ್ದು. ಎಲ್ಲ ಟೇಬಲ್ ತಂದಿಟ್ಟಿದ್ರು ಕಾರ್ಯಕ್ರಮದಲ್ಲಿ. ಅವಾಗ ಅಯ್ಯಪ್ಪ ಸುಮ್ನೆ ಆ ಕಡೆ ಈ ಕಡೆ ನೂಕಾಡ್ತಿದ್ದ, ಅದು ಅವನ್ಗೆ ಹಣ ಕೊಟ್ಟು ನಾನು ಕೊಂಡ್ಕೊಂಬಂದು ಅದನ್ನ ಬೆಳೆಸಿದೀನಿ. ಅದು ತುಂಬಾ ಚೆನ್ನಾಗ್ ಬಂದೈತೆ, ಮೋಸಂಬೇನು ಚೆನ್ನಾಗ್ ಬಂದೈತೆ. ಅದಲ್ಲೇ ಎರಡ್ ತರ ಇದು ನಿಂಬೆ, ಗಜನಿಂಬೆ ಅಂತ ಉದ್ದುದ್ದು ಅದನ್ನು ಕೊಡಗಿನಲ್ಲಿ ತಂದಿದ್ದು ಅದೇ ಕಾರ್ಯಕ್ರಮಕ್ಕೆ ಹೋದಾಗ. ಇನ್ನು ದಪ್ಪ ಇಷ್ಟ ಗಾತ್ರ ಬರುತ್ತೆ ಹಿರಳಿಕಾಯಿ, ಅದನ್ನ ದಗ್ಗಿಳ್ಳೆ ಅಂತ ಹೇಳ್ತಾರೆ ಹಳ್ಳಿಯವರು, ಆದ್ರೆ ಆ ತರ ಅಲ್ಲ, ಅದು ತುಂಬಾ ಚೆನ್ನಾಗಿ ಇದು ಉಪ್ಪಿನಕಾಯಿ ಹಾಕಿದ್ರು ಚೆನ್ನಾಗ್ ಬರುತ್ತೆ ಆ ತರ ಹಿರಳೆಕಾಯಿ. ಹಂಗೆ ಎರಡೆರಡ್ ತರ ಹಿರಳೆ, ಎರಡೆರಡ್ ತರ ನಿಂಬೆ ಗಿಡ, ಇನ್ನು ಹಣ್ಣಿನ ಗಿಡನು ಎಲ್ಲ ಹಾಕೊಂಡಿದ್ದೀವಿ. ಮತ್ತೆ ಸೀಬೆಕಾಯಿ ಎಲ್ಲ ಮಾರ್ತೀರಾ ಅದನ್ನ? ಸೀಬೆಕಾಯಿ ಅಂದ್ರೆ ಈ ಮಕ್ಕಳುಗಳಿಗೆ ಸ್ಕೂಲ್ ಹತ್ರ ಮಾರಾಟ ಮಾಡ್ತಾರೆ. ಒಂದಮ್ಮ ಬರ್ತಾರೆ, ಅವ್ರ ಏನ್ ಮಾಡ್ತಾರೆ ಪಾಪ, ಅವರು ತುಂಬಾ ವಯಸ್ಸಾದವರು, ಅವ್ರು ಹೇಳಿರ್ತಾರೆ ಒಂದ್ ಸ್ವಲ್ಪ ದೋರ್ಗಾಯಿ ಆದಾಗ್ಲಿ ಅಮ್ಮ ನಮ್ಗೆ ಹೇಳಿ ಸುಮ್ನೆ ಹಕ್ಕಿ ಪಕ್ಷಿ ಎಲ್ಲ ತಿನ್ಕೋತವೆ ಅಂತ ಹೇಳಿರ್ತಾರೆ. ಆಗ ಅವ್ರಿಗೆ ಏನ್ ಮಾಡ್ತೀವಿ ನಾವು, ಇನ್ನು ಇದು ಐತೆ ನಮ್ದು ಸೀತಾಫಲನು ಐತೆ, ಆಗೇನ್ ಹೇಳ್ತಾರೆ ಸೀತಾಫಲ ಅದು ಹಲಸಿನ ಮರನು ಐತೆ, ಹಲಸನಣ್ಣು, ಇದು ಮಾವಿನ ಮರ ಎಲ್ಲ ಹಾಕೊಂಡಿದೀವಿ. ಎಷ್ಟು ಮಾವಿನ ಮರ ಅಂದ್ರೆ ಎರಡೈತೆ, ಎರಡಿದ್ರೆ ಒಂದು ಉಪ್ಪಿನಕಾಯಿ ಮಾತ್ರ ಜೀರಿಗೆ ಮಾವಿನಕಾಯಿ ಅಂತ, ಇನ್ನೊಂದು ಕಸ್ ಮಾವಂದು. ಕಸ್ ಮಾವು ಅಂದ್ರೆ ನಾವೇ ಅದನ್ನ ಕಷಿ ಮಾಡಿ ಮಾಡಿರುವಂತಹದ್ದು, ಅತಿ ದಪ್ಪನೂ ಇಲ್ಲ ಅತಿ ಸಣ್ಣನೂ ಇಲ್ಲ, ಆ ತರ ಐತೆ. ಅದನ್ನ ಅವರು ಆ ಹೆಂಗಸು ತಗೊಂಡೋಗಿ ಅವ್ರು ಮಾಡ್ತಾರೆ, ಅದನ್ನ ಅವ್ರೇನ್ ಮಾಡ್ತಾರೆ ನಾವು ಹುಲ್ಲಿನಿಂದ ಹಣ್ಣು ಮಾಡೋದು, ಅದನ್ನ ಸ್ಕೂಲ್ ಮಕ್ಕಳುಗಳು ತಗೋತಾರೆ ಅಂತ ಸ್ಕೂಲ್ ಹತ್ರ ಹೋಗಿ ಅದನ್ನ ಅದಕ್ಕೆ ಒಂದ್ ಸ್ವಲ್ಪ ಕಾರದ ಪುಡಿ ಉಪ್ಪಿನ ಪುಡಿ ಎಲ್ಲ ಹಾಕೊಂಡು ದೋರ್ಗಾಯಿ ಆದಾಗ ಕಾಯಿನಂತೆದು ಎಲ್ಲ ದಪ್ಪ ದಪ್ಪಕ್ಕಾದಾಗ ಅಯ್ಯಮ್ಮ ಕಿತ್ಕೊಂಡೋಗಿ ಏನೋ ಪಾಪ ಅಯ್ಯಮ್ಮನು ಮಾರ್ತಾರೆ. ಆದ್ರೂ ನಾನು ಅಯ್ಯಮ್ಮನ್ನೇ ಕರೆದು ಕರೆದು ನೀವು ಬೇಕು ಅಂದಾಗ ತಗೊಂಡೋಗಿ ಇಲ್ಲಿ ನಾವು ಕಿತ್ಕೊಡ್ತೀವಿ ಮಾರಾಟ ಮಾಡಿ ಅಂತ ಅವ್ರು ಕೊಡ್ತಿದೀವಿ ನಾವು. ಅವ್ರು ನಿಮ್ಗೂ ಸ್ವಲ್ಪ ಹಣ ಕೊಡ್ತಾರೆ? ಕೊಡ್ತಾರೆ, ಅವ್ರ ಏನ್ ಮಾರಿರ್ತಾರೋ ಆ ಹಣ ನಮಗೂ ಕೊಡ್ತಾರೆ, ಅವ್ರು ಒಂದ್ ಸ್ವಲ್ಪ ಇಟ್ಕೊಂಡು ನಮಗೂ ಕೊಡ್ತಾರೆ. ಅದಕ್ಕೂ ಏನು ನಾವೇನು ಪಾಪ ಅಯ್ಯಮ್ಮನು ಮಾರ್ಲಿ ಅಂತ ಹೇಳಿ ಕೊಡ್ತೀನಿ ಅದು ಅವ್ರಿಗೂ. ಒಟ್ಟಿನಲ್ಲಿ ಒಬ್ಬ ಮಹಿಳೆ ಮನ್ಸು ಮಾಡಿದ್ರೆ ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕೆ ಮಾದರಿ ನೀವೇನೆ. ಬರೀ ಅಡಿಗೆ ಮನೆ ಅಷ್ಟೇ ಅಲ್ಲ, ಅಡಿಗೆ ಮನೆಯಿಂದ ಹೊರಗಡೆ ಅಂದ್ರೆ ಈ ಕಡೆ ಜಮೀನ್ ಕೆಲಸ ಆಗಿರ್ಬಹುದು, ಈ ಕಡೆ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷೆ ಆಗ್ಬಹುದು, ಅಥವಾ ಈ ಕಡೆ ಮಹಿಳಾ ಸಂಘಗಳು ಮಾಡಬಹುದು ಅಂತ. ಕೊರೋನಾ ಟೈಮಲ್ಲಿ ಮನೇಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ ಅದರಲ್ಲೇ ಯಾವ ರೀತಿ ಲಾಭ ಪಡಿಬಹುದು, ಇದೆಲ್ಲ ಎಷ್ಟು ಚೆನ್ನಾಗಿ ನಿಮ್ಗೆ ಯೋಚನೆ ಬಂದು ನೀವಲ್ದೆ ಇನ್ನೊಬ್ರಿಗೂ ಕೂಡ ಕೆಲಸ ಕೊಟ್ಟು ಅವರು ಕೂಡ ಅದರಿಂದ ಹಣ ಕಂಡುಕೊಳ್ಳೋ ಹಾಗೆ ಮಾಡಿದೀರಾ. ನಿಜವಾಗ್ಲೂ ನೀವು ಬೇರೆ ಮಹಿಳೆಯರಿಗೆ ಒಬ್ಬ ಮಾದರಿ ಅಂತಾನೆ ಹೇಳ್ಬಹುದು. ಇಂದ್ರಮ್ನವರೇ, ನಿಮ್ಮ ದೂರವಾಣಿ ಸಂಖ್ಯೆನ ದಯವಿಟ್ಟು ಮೂರ್ ಸತಿ ಕನ್ನಡದಲ್ಲಿ ಹೇಳ್ಬಿಡಿ, ಯಾಕಂದ್ರೆ ಎಷ್ಟೋ ಜನ ರೈತ ಮಹಿಳೆಯರು ನಿಮ್ ಕಾರ್ಯಕ್ರಮ ಕೇಳ್ತಾ ಇರೋರು, ಅಯ್ಯೋ ನಾವು ಕೂಡ ಇಂದ್ರಮ್ನವ್ರನ್ನ ಮಾತಾಡ್ಸೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಮೂರ್ ಸತಿ ಕನ್ನಡದಲ್ಲಿ ಹೇಳ್ಬಿಡಿ. 9482986570 9482986570 9482986570 ನಿಮ್ಮ ಇಷ್ಟೆಲ್ಲಾ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಆಕಾಶವಾಣಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ನಮಸ್ಕಾರ ಲೋಕೇಶ್ವರಿ ಅವರೇ. ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಹನುಮನಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಇಂದ್ರಮ್ಮ ಅವರೊಂದಿಗಿನ ಮಾತುಕತೆಯ ಎರಡನೇ ಭಾಗವನ್ನು ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರಿನ ಪ್ರಗತಿಪರ ಕೃಷಿಕ ಎಸ್ ಸೋಮಶೇಖರ್ ಮತ್ತು ಎಚ್ಡಿಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದ ಪ್ರಗತಿಪರ ಕೃಷಿಕ

ದನಿ ಚಂದ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವು ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವು ಚಕ್ಕಿ ನುಂಗಕ್ಕೆ ನಾರಿ ಮನಸಿಟ್ಟಳು ಬೆಳ್ಳಿ ನುಂಗಕ್ಕೆ ನಾರಿ ಮನಸಿಟ್ಟಳು ನಾರಿ ಬೆಳ್ಳಿ ನುಂಗಕ್ಕೆ ನಾರಿ ಮನಸಿಟ್ಟಳು ಎಲ್ಲೋ ಜಗಪ್ಪ ನಿನ್ನರ ಮಾರೆ ಎಲ್ಲೋ ಜಗಪ್ಪ ನಿನ್ನ ತಳಮಾರೆ ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆಮೆ ಸಲು ನಾನು ಕದ್ದೆ ಮೇರೆ ನಾರಿ ಕುದುರೆ ಸಲು ನಾನು ಕದ್ದೆ ಮೇನೆ ಹೆರರ ಹೆಣ್ಣಿಗೆ ನಾನು ಬಿದ್ದೆ ಮೇನೆ ನಾರಿ ಹೆರರ ಹೆಣ್ಣಿಗೆ ನಾನು ಬಿದ್ದೆ ಮೇನೆ ಎಲ್ಲೋ ಜಗಪ್ಪ ನಿನ್ನರ ಮಾರೆ ಎಲ್ಲೋ ಜಗಪ್ಪ ನಿನ್ನ ತಳ ಮಾರೆ ಎಲ್ಲೋ ಜಗಪ್ಪ ನಿನ್ನರ ಮಾರೆ ಜೋಗಿ ಎಲ್ಲೋ ಜಗಪ್ಪ ನಿನ್ನ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದ.